ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಸ್ವಾವಲಂಬನೆಯಡೆಗೆ ಒಂದು ಹೆಜ್ಜೆ. ಕಮಲ, ಏನ್ ಮಾಡಿಕತ್ತೆ ಈ ಪ್ಯಾಡ್ ಏನ್ ಹಾಕಲ್ರಿ ಟೀಚರ್? ಮುಟ್ಟಾದಾಗ ನೀವು ಬಳಸಿದ ಪ್ಯಾಡ್ ಏನದಲ್ಲ ಅಲ್ಲಿ ಇಲ್ಲಿ ಒಗಿಬಾರ್ದು. ಮತ್ತೆ ಏನ್ ಮಾಡಲ್ರಿ ಟೀಚರ್? ಈ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಏನದಲ್ಲ ಅದ್ರಾಗ ಗ್ರಾಮ ಪಂಚಾಯತಿಯ ಸ್ವಚ್ಛ ಸಂಕೀರ್ಣ ಘಟಕದಲ್ಲಿ ಇನ್ಸಿನರೇಟರ್ ಅದ, ಅದನ್ನ ಸ್ವಚ್ಛ ವಾಹಿನಿಗೆ ಕೊಟ್ರ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತಾರ. ಹೌದ್ರಿ, ಹಾಗೆ ಮಾತೇನ್ರಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9480985555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಹೇಗಿದ್ದಾರೆ ನಿಮ್ಮ ಅತ್ತೆ? ಯಾವ ಆಸ್ಪತ್ರೆಗೆ ಸೇರಿಸಿದ್ರಿ? ಈಗ ಹುಷಾರಾಗ್ತಾ ಇದ್ದಾರೆ ಕಣೆ. ಡಾಕ್ಟರ್ ದೇವರ್ ಹಾಗ್ ಬಂದು ಸಹಾಯ ಮಾಡಿದ್ರು. ಅಂದ್ರೆ ದುಡ್ಡು ಕಾಸು ಏನು ಖರ್ಚಿಲ್ಲ ಅನ್ನು? ಸರ್, ಯಾಕೆ ಹೇಳ್ದೆ, ನಮ್ಮ ಅತ್ತೆ ನಾ ಚೆಕಪ್ ಗೆ ಅಂತ ಕರ್ಕೊಂಡು ಹೋದಾಗ ಡಾಕ್ಟರ್ ಮತ್ತೆ ಆಸ್ಪತ್ರೆ ಸಿಬ್ಬಂದಿ ABARK ಕಾರ್ಡ್ ಮಾಡಿಸೋದಕ್ಕೆ ಸಹಾಯ ಮಾಡಿದ್ರು. ಅದು ಈ ಪ್ರಯೋಜನಕ್ಕೆ ಬಂತು. ABARK ಕಾರ್ಡ್ ಮಾಡಿಸೋಕೆ ಏನೆಲ್ಲ ದಾಖಲೆ ಬೇಕು? ಆಧಾರ್ ಕಾರ್ಡು, BPL APL ಕುಟುಂಬಕ್ಕೆ ಪಡಿತರ ಚೀಟಿ ಇದ್ರೆ ಆಯ್ತು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಯಾಕ್ರಿ ನಿನ್ನೆ ವಾಕಿಂಗ್ ಬರ್ಲಿಲ್ಲ? ಅಯ್ಯೋ, ಸ್ವಲ್ಪ ಶುಗರ್ ಜಾಸ್ತಿ ಆಗಿ ಸುಸ್ತಾಗ್ಬಿಟ್ಟಿತ್ತು. ನೀವು ಎರಡನೇ ಡೋಸ್ ಕೋವಿಡ್ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿಲ್ವಾ? ಫಸ್ಟ್ ಡೋಸ್ ತಗೊಂಡಿದ್ದೀನಿ. ಸಾಕು ಬಿಡಿ, ಏನಾಗೋದಿಲ್ಲ. ನೀವು ತಪ್ಪು ಮಾಡ್ತಾ ಇದ್ದೀರಾ. BP ಶುಗರ್ ಇರೋರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಬನ್ನಿ, ನಾನೇ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಸೆಕೆಂಡ್ ಡೋಸ್ ಕೋವಿಡ್ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ. BP ಶುಗರ್ ನಂತಹ ಸಹ ಅಸ್ವಸ್ಥ ಕಾಯಿಲೆ ಇರುವವರು ಎರಡೂ ಸುತ್ತಿನ ಕೋವಿಡ್ ಲಸಿಕೆ ಪಡೆದಾಗ ಮಾತ್ರ ಕೋವಿಡ್ ಸೋಂಕಿನಿಂದ ಪಾರಾಗಬಹುದು. ಭಾರತವನ್ನು ಕೋವಿಡ್ ಮುಕ್ತ ಮಾಡಲು ಸಹಕರಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಅಂಗಾಂಶ ಕೃಷಿ ಬಾಳೆ ಬೇಸಾಯದ ಬಗ್ಗೆ ಮಾಹಿತಿ ನೀಡುತ್ತಾರೆ ಶಿವಮೊಗ್ಗದ ತೋಟಗಾರಿಕಾ ಇಲಾಖೆ ಜೈವಿಕ ಕೇಂದ್ರದ ಸಹಾಯಕ ತೋಟಗಾರಿಕಾ ಅಧಿಕಾರಿ ಡಾಕ್ಟರ್ ಸವಿತಾ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸವಿತಾ. ನಾನು ಸಹಾಯಕ ತೋಟಗಾರಿಕಾ ಅಧಿಕಾರಿಯಾಗಿ ಶಿವಮೊಗ್ಗ ಜಿಲ್ಲೆಯ ತೋಟಗಾರಿಕಾ ಇಲಾಖೆ ಜೈವಿಕ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಜೈವಿಕ ಕೇಂದ್ರದಲ್ಲಿರುವ ಅಂಗಾಂಶ ಕೃಷಿ ಪ್ರಯೋಗಾಲಯದಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇರೋದು. ಇಲ್ಲಿ ನಿಮಗೆ ನಾನು ಇವತ್ತು ಅಂಗಾಂಶ ಕೃಷಿ ಬಾಳೆ ಬೇಸಾಯದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಸೊ ನಾವು ಈ ಒಂದು ಬಾಳೆಯನ್ನು ನಾವಿಲ್ಲಿ ಅಂಗಾಂಶ ಕೃಷಿ ಪದ್ಧತಿ ಬಳಸಿಕೊಂಡು ಉತ್ಪಾದನೆ ಮಾಡ್ತಾ ಇದ್ವಿ. ಅಂಗಾಂಶ ಕೃಷಿ ಬಾಳೆ ಪದ್ಧತಿ ಅಂತಂದ್ರೆ ಬಾಳೆ ಸಸಿಗಳನ್ನು ನಾವು ಸಸ್ಯದ ಒಂದು ಯಾವುದೇ ಒಂದು ಭಾಗನ ತೆಗೆದುಕೊಂಡ್ಬಿಟ್ಟು ಕೃತಕವಾಗಿ ಅದಕ್ಕೆ ಬೇಕಾದಂತಹ ಮಾಧ್ಯಮ ಇರ್ಬೋದು, ಹಾಗೆ ಗಾಳಿ ಬೆಳಕು ಎಲ್ಲಾನು ಕೃತಕವಾಗಿ ನಾವೊಂದು ಪ್ರಯೋಗಾಲಯನ ಕ್ರಿಯೇಟ್ ಮಾಡಿಕೊಂಡು ನಾವು ಇದು ಉತ್ಪಾದನೆ ಮಾಡ್ತಾ ಇದ್ವಿ. ಸೊ ಈ ಒಂದು ಪದ್ಧತಿಯಿಂದ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಗಿಡಗಳನ್ನ ನಾವು ಸುಮಾರು ವರ್ಷಕ್ಕೆ 5-6 ಲಕ್ಷ ಗಿಡಗಳನ್ನ ಉತ್ಪಾದನೆ ಮಾಡಿಬಿಟ್ಟು ರೈತರಿಗೆ ಮಾರಾಟ ಮಾಡ್ತಾ ಇದೀವಿ. ಅಂಗಾಂಶ ಕೃಷಿ ಪದ್ಧತಿಯು ಮಾಮೂಲಿ ಸಾಂಪ್ರದಾಯಿಕ ಪದ್ಧತಿಯಿಂದ ಬೆಳೆಯುವಂತಹ ಬಾಳೆಗೂ ತುಂಬಾನೇ ವ್ಯತ್ಯಾಸ ಇದೆ. ಸೊ ಅದೇನಂತ ನಾನು ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ. ಸೊ ಈ ಒಂದು ಅಂಗಾಂಶ ಕೃಷಿ ಬಾಳೆ ಪದ್ಧತಿಯಿಂದ ಬೆಳೆದಂತಹ ಗಿಡಗಳು ಏನಿರುತ್ತಲ್ಲ, ಸೊ ನಮಗೆ ಯಾವುದೇ ರೀತಿಯ ರೋಗ ಇರೋದಿಲ್ಲ, ಕೀಟಬಾಧೆ ಇರೋದಿಲ್ಲ. ಸೊ ಮೇನ್ಲಿ ನಾವು ವೈರಸ್ ಅಂತ ಏನು ಬಾಧೆ ಇರುತ್ತಲ್ಲ ಆ ಬಾಧೆಯಿಂದ ಮುಕ್ತವಾಗಿರ್ತವೆ. ಸೊ ಹಾಗೆ ಈ ಒಂದು ಪದ್ಧತಿಯಿಂದ ಬೆಳೆದಂತಹ ಗಿಡಗಳಿಂದ ನಾವು ಅಧಿಕವಾದ ಇಳುವರಿಯನ್ನು ಪಡಿಬಹುದು. ಹಾಗೆ ಒಂದೇ ಸಮಾನ ವಯಸ್ಸಿನಂತಹ ಗಿಡಗಳು ಸಿಗೋದ್ರಿಂದ ನಮಗೆ ಹೆಚ್ಚು ಸ್ವಲ್ಪ ಖರ್ಚು ಕಡಿಮೆ ಬೆಳೆಯುತ್ತೆ ನಾವು ಈ ಗಿಡಗಳನ್ನ ಬೆಳೆಯೋದ್ರಿಂದ. ಹಾಗೆ ಮಾರುಕಟ್ಟೆ ಅನುಗುಣವಾಗಿ ನಾವು ಈ ಗಿಡಗಳನ್ನ ಬೆಳೆಸಿದಾರೆ ಹೇಳ್ಬೇಕಂತಂದ್ರೆ, ಸೊ ಈ ಅಂಗಾಂಶ ಕೃಷಿ ಬಾಳೆ ಪದ್ಧತಿಯಿಂದ ಬೆಳೆದಂತ ಗಿಡಗಳನ್ನ ನಾವು ಸೊ ಇವಾಗ ನಾಟಿ ಮಾಡಿದ್ವಿ ಅಂತಂದ್ರೆ ಕರೆಕ್ಟ್ ನಮಗೆ ಹಾರ್ವೆಸ್ಟ್ ಮಾಡೋ ಟೈಮ್ ಕೊಯ್ಲು ಬರೋ ಅಷ್ಟರಲ್ಲಿ 11 ತಿಂಗಳು ಕರೆಕ್ಟ್ ಆಗಿ ತಗೊಳ್ಳುತ್ತೆ. ಅದೇ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನೀವು ಕಂದುಗಳನ್ನು ಬೆಳೆದು ನಾಟಿ ಮಾಡಿದಾಗ ಆಲ್ಮೋಸ್ಟ್ ನಿಮಗೆ 12-13 ತಿಂಗಳು ಸ್ವಲ್ಪ ಸಮಯದ ಅಂತರ ಕೂಡ ಆಗುತ್ತೆ. ಸೊ ಹಾಗಾಗಿ ಈ ಅಂಗಾಂಶ ಕೃಷಿ ಬಾಳೆ ಪದ್ಧತಿಯಲ್ಲಿ ಬೆಳೆದಂತಹ ಗಿಡಗಳನ್ನು ನಾವು ನಾಟಿ ಮಾಡೋದ್ರಿಂದ ಸೊ ನಮಗೆ ಲೇಬರ್ ಚಾರ್ಜಸ್ ಇರ್ಬೋದು, ಹಾಗೆ ಮತ್ತೆ ಅಧಿಕ ನಾವು ಇಳುವರಿನ ಕೂಡ ಪಡ್ಕೋಬಹುದು, ಮತ್ತೆ ಒಂದೇ ಸಮನಾಗಿ ಬರೋದ್ರಿಂದ ಸ್ವಲ್ಪ ಖರ್ಚು ಕೂಡ ನಾವು ಕಡಿಮೆ ಮಾಡ್ಕೊಬಹುದು. ಇವಾಗ ಸಾಂಪ್ರದಾಯಿಕ ಪದ್ಧತಿ ನಾವು ಕಂದುಗಳನ್ನು ಬಳಸಿದಾಗ ಸ್ವಲ್ಪ ಇದರಿಂದ ನಾವು ರೋಗ ಕೀಟಗಳ ಬಾಧೆ ಜಾಸ್ತಿ ಇರುತ್ತೆ, ರೋಗ ಬಾಧೆ ಕೂಡ ಜಾಸ್ತಿ ಇರುತ್ತೆ, ಒಂದೇ ಕಾಲದಲ್ಲಿ ಕೂಡ ಬರೋದಿಲ್ಲ. ಸೊ ಈ ರೀತಿ ವ್ಯತ್ಯಾಸ ಆಗಿರೋದ್ರಿಂದ ನಮ್ಮ ಮಾರುಕಟ್ಟೆಯಲ್ಲಿ ಕೂಡ ಸ್ವಲ್ಪ ರೇಟ್ ಕೂಡ ವ್ಯತ್ಯಾಸ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಪದ್ಧತಿಯಲ್ಲಿ ಬೆಳೆಯುವಂತಹ ಗಿಡಗಳನ್ನ ಬಳಸೋದು ಅತಿ ಸೂಕ್ತ ಅಂತೇಳಿ ಹೇಳಕ್ ಇಷ್ಟಪಡ್ತೀವಿ. ಸೊ ನಾವಿಲ್ಲಿ ಪ್ರಯೋಗಾಲಯದಲ್ಲಿ ಯಾವ ರೀತಿ ನಾವು ಇದನ್ನ ಮಾಡ್ತೀವಿ ಅಂತ, ಮೊದಲು ನಾವು ಈ ಅಂಗಾಂಶ ಬಾಳೆ ನಾವು ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಮೊದಲು ಕಂದುಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಸೊ ಕಂದುಗಳು ಯಾವ ರೀತಿ ನಾವು ಆಯ್ಕೆ ಮಾಡ್ತೀವಿ ಅಂತಂದ್ರೆ ಚೆನ್ನಾಗಿ ಸುತ್ತಮುತ್ತಲು ಇರುವಂತಹ ರೈತರ ತೋಟಗಳಿಂದ ಚೆನ್ನಾಗಿ ಯಾರು ಮೈಂಟೈನ್ ಮಾಡಿರ್ತಾರೆ ಮತ್ತೆ ಒಳ್ಳೆ ಇಳುವರಿ ಇರುವಂತಹ ತೋಟಗಳಿಂದ ನಾವು ಕಂದುಗಳನ್ನ ಆಯ್ಕೆ ಮಾಡ್ಕೊಳ್ತೀವಿ. ಸೊ ಗೊನೆ ಇರುವಂತಹ ಟೈಮಲ್ಲಿ ಆ ತೋಟಕ್ಕೆ ಭೇಟಿ ನೀಡಿ ಅಲ್ಲಿ ನಾವು ತಾಯಿ ಗಿಡಗಳಿಂದ ತಾಯಿ ಗಿಡಗಳನ್ನ ಟ್ಯಾಗ್ ಮಾಡಿಬಿಟ್ಟು ಆಯ್ಕೆ ಮಾಡ್ತೀವಿ. ಸೊ ಅದರಿಂದ ನಾವು ಕಂದುಗಳನ್ನ ಸೆಲೆಕ್ಟ್ ಮಾಡ್ಕೋತೀವಿ. ಸೊ ಈ ಕಂದುಗಳು ಹೇಗಿರ್ಬೇಕು ಅಂತಂದ್ರೆ ನಾವು ಇಲ್ಲಿ ಎರಡು ತರ ಸಾಮಾನ್ಯವಾಗಿ ಎರಡು ತರ ಕಂದುಗಳನ್ನ ನೋಡ್ತೀವಿ, ಕತ್ತಿ ಕಂದು ಅಂತ ಹೇಳ್ತೀವಿ ಮತ್ತೆ ನೀರ್ ಕಂದು ಅಂತ ಹೇಳ್ತೀವಿ. ಸೊ ಅದ್ರಲ್ಲಿ ನಾವು ಕತ್ತಿ ಕಂದುಗಳನ್ನ ಆಯ್ಕೆ ಮಾಡ್ಕೊಳ್ತೀವಿ. ಈ ಕತ್ತಿ ಕಂದುಗಳು ಆಲ್ಮೋಸ್ಟ್ ನಮಗೆ ಒಂದರಿಂದ ಎರಡು ತಿಂಗಳಿರುವಂತ ಕಂದುಗಳನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಸೊ ನಂತರ ಕಂದುಗಳನ್ನ ತಂದ್ಬಿಟ್ಟು ಪ್ರಯೋಗಾಲಯದಲ್ಲಿ ನಾವು ಅದನ್ನ ವಾಶ್ ಮಾಡಿಕೊಂಡು ಸುಮಾರು ಟ್ರೀಟ್ಮೆಂಟ್ಸ್ ಅದೆಲ್ಲ ಇರುತ್ತೆ. ಸೊ ಆ ರೀತಿ ಎಲ್ಲ ಬಳಸ್ಕೊಂಡ್ಬಿಟ್ಟು ಪ್ರಯೋಗಾಲಯದಲ್ಲಿ ನಾವು ಉತ್ಪಾದನೆ ಮಾಡೋಕೆ ಶುರು ಮಾಡ್ತೀವಿ. ಸೊ ಇದು ಆಲ್ಮೋಸ್ಟ್ ನಾವು ಕಂದುಗಳನ್ನ ತಂದು ನಾವು ಪ್ರಯೋಗಾಲಯದಲ್ಲಿ ಮಾಡೋದಕ್ಕೆ ಸುಮಾರು 11 ತಿಂಗಳು ಬೇಕಾಗುತ್ತೆ. ಪ್ರಯೋಗಾಲಯದಲ್ಲಿ ಕೃತಕವಾಗಿ ನಾವು ಅದಕ್ಕೆ ಬೇಕಾದಂತ ಬೆಳಕು ಇರ್ಬೋದು, ಉಷ್ಣಾಂಶ ಇರ್ಬೋದು, ಮತ್ತೆ ತೇವಾಂಶ, ಈ ರೀತಿ ಎಲ್ಲದನ್ನು ನಾವು ಕೃತಕವಾಗಿ ನಾವು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಪ್ರಯೋಗಾಲಯದಲ್ಲಿ ನಾವು ಬೆಳೀತಾ ಹೋಗ್ತೀವಿ. ಸೊ ಇಲ್ಲಿ ನಮ್ಮ ಪ್ರಯೋಗಾಲಯದಲ್ಲಿ ನಾವು ಇವಾಗ ಪ್ರೆಸೆಂಟ್ ಜೀನೇನ್ ಅಂತ ಏನ್ ಹೇಳ್ತೀವಲ್ಲ, ಜೀನೇನ್ ವೆರೈಟಿ ನಾವು ಮಾಡ್ತಾ ಇರೋದು. ಏಲಕ್ಕಿ ಬನಾನ ಕೂಡ ಇವಾಗ ಪ್ರಾರಂಭ ಮಾಡಿದೀವಿ, ಇದು ಪ್ರಾರಂಭ ಹಂತದಲ್ಲಿ ಇದೆ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಡಿಮ್ಯಾಂಡ್ ಇರುವಂತಹ ಬೆಳೆಗಳನ್ನ ಮಾಡ್ಬೇಕಂತ ಅನ್ಕೊಂಡಿದೀವಿ. ಹಾಗೆ ಇವಾಗ ಇಷ್ಟು ನಮ್ಮ ಪ್ರಯೋಗಾಲಯದಲ್ಲಿ ಈ ರೀತಿಯಾಗಿ ನಾವು ಉತ್ಪಾದನೆ ಮಾಡ್ತೀವಿ. ಸೊ ಇವಾಗ ಯಾವ ರೀತಿ ನಾವು ಇದನ್ನ ರೈತರು ಮಾಡಬಹುದು ಅನ್ನೋದ್ರ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಸೊ ಇಲ್ಲಿ ಏನಾಗುತ್ತೆ, ಫಸ್ಟ್ ನಾವು ಈ ಬಾಳೆನ ವರ್ಷ ಪೂರ್ತಿ ಕೂಡ ನಾವು ಬೆಳಿಬಹುದು, ಆದ್ರೆ ಚಳಿಗಾಲದಲ್ಲಿ ನವೆಂಬರ್ ಡಿಸೆಂಬರ್ ಈ ಎರಡು ತಿಂಗಳಲ್ಲಿ ಮಾತ್ರ ಸ್ವಲ್ಪ ಬೆಳವಣಿಗೆ ಕುಂಠಿತವಾಗೋದ್ರಿಂದ ಈ ಎರಡು ತಿಂಗಳಲ್ಲಿ ನಾವು ಬೆಳೆಯೋದಕ್ಕೆ ಸೂಕ್ತ ಅಲ್ಲ ಅಂತ ಹೇಳ್ತೀವಿ. ಹಾಗೆ ನಾವು ಮೊದಲು ನಾವು ಬೆಳೆಯೋದಕ್ಕಿಂತ ಮುಂಚೆ ನಮಗೆ ಯಾವ ಸಮಯದಲ್ಲಿ ಗೊನೆಗಳು ಬರಬೇಕು ಅನ್ನೋದನ್ನ ತೀರ್ಮಾನ ಮಾಡ್ಕೋಬೇಕಾಗುತ್ತೆ. ಸೊ ಈ ಗಿಡಗಳನ್ನ ನಾಟಿ ಮಾಡಿ 11 ತಿಂಗಳಿಗೆ ಇದು ಗೊನೆ ಬರಕ್ ಶುರುವಾಗುತ್ತೆ. ಆ ರೀತಿ ನಾವು ಸಾಮಾನ್ಯವಾಗಿ ಜುಲೈ ಎಂಡ್ರಿಂದ ಅಕ್ಟೋಬರ್ ಒಳಗೆ ಸೂಕ್ತವಾದ ಸಮಯ ಅಂತ ಹೇಳ್ತೀವಿ. ಯಾಕಂದ್ರೆ ಈ ತಿಂಗಳಲ್ಲಿ ಹಬ್ಬಗಳು ಹೆಚ್ಚು ಬರೋದ್ರಿಂದ, ಸೊ ಮಾರುಕಟ್ಟೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಿನ ಬೇಡಿಕೆ ಇರೋದ್ರಿಂದ ರೇಟು ಕೂಡ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಈ ತಿಂಗಳುಗಳಲ್ಲಿ ಬೆಳೆಯೋದು ಉತ್ತಮ ಅಂತ ಹೇಳ್ತೀವಿ. ಸೊ ಇದನ್ನ ನಾವು ಯಾವ ರೀತಿ ನಾಟಿ ಮಾಡಬೇಕು ಅಂತಂದ್ರೆ, ಆಲ್ಮೋಸ್ಟ್ ನಾವು ಗಿಡದಿಂದ ಗಿಡಕ್ಕೆ 5 ಅಡಿ ಅಂತರ, ಅಥವಾ ಸಾಲಿನಿಂದ ಸಾಲಿಗೆ ನೀವು 5-6 ಅಡಿ ಅಂತರದಲ್ಲಿ ನಾವು ನಾಟಿ ಮಾಡಬಹುದು. ಸೊ ಗುಂಡಿಯ ನಾವು ಆಲ್ಮೋಸ್ಟ್ 1.5 ಅಡಿ ಆಳ, 1.5 ಅಡಿಯಷ್ಟು ಅಗಲದಷ್ಟು ಗುಂಡಿನ ತೆಗೆದ್ಬಿಟ್ಟು ಇದಕ್ಕೆ ಬೇಕಾದಂತ ಕೊಟ್ಟಿಗೆ ಗೊಬ್ಬರ ಮತ್ತೆ ಟ್ರೈಕೋಡರ್ಮಾ, ಸೂಡಾಮಾನಸ್, ಬೇವಿನಿಂಡಿ ಇವುಗಳನ್ನ ನಾವು ಹಾಕ್ಬೇಕಾಗುತ್ತೆ. ಹಾಕ್ಬಿಟ್ಟು ಪ್ಯಾಕೆಟ್ ಅಲ್ಲಿ ಇರುವಂತ ಗಿಡಗಳನ್ನು ನಾಟಿ ಮಾಡ್ಬೇಕಾಗುತ್ತೆ. ನಾಟಿ ಮಾಡಿ ಮೊದಲೇನಿದೆ ಚೆನ್ನಾಗಿ ನಾವು ಅದಕ್ಕೆ ನೀರನ್ನು ಕೊಡಬೇಕು. ಸೊ ನಂತರ ನೀರನ್ನು ಕೊಟ್ಟ ನಂತರ ನಾವು ಆಲ್ಮೋಸ್ಟ್ 1 ವಾರದ ನಂತರ ಇದಕ್ಕೆ ಸ್ವಲ್ಪ ಎಲೆಗಳಿಗೆ ನಾವು ಪೋಷಕಾಂಶಗಳನ್ನ ಸಿಂಪರಣೆ ಮಾಡಬೇಕಾಗುತ್ತೆ. 1 ತಿಂಗಳವರೆಗೆ ನಾವು ಎಲೆಗಳಿಗೆ ಸಿಂಪರಣೆ ಮಾಡಬೇಕು. ಸೊ 1 ತಿಂಗಳ ನಂತರ ನಾವು ಪೋಷಕಾಂಶಗಳು ಪ್ರತಿ ತಿಂಗಳಿಗೆ ಒಂದ್ಸರಿ ಸುಮಾರು 5-6 ಸರಿ ನಾವು ಕೊಡಬೇಕಾಗುತ್ತೆ. ಸೊ ನಂತರ ಇದ್ರ ಜೊತೆಗೆ ಬನಾನ ಸ್ಪೆಷಲ್ ಅಂತೇಳಿ ಕೂಡ ಇದೆ. ಸೊ ಬನಾನ ಸ್ಪೆಷಲ್ ನಾವು ಕಂಪಲ್ಸರಿ ನಾವು ಬಾಳೆಗೆ ಮಾಡಲೇಬೇಕಾಗುತ್ತೆ, ಇಲ್ಲಾಂದ್ರೆ ಪೋಷಕಾಂಶಗಳ ಕೊರತೆ ಕೂಡ ಕಂಡು ಬರುತ್ತೆ. ಸೊ ಇದನ್ನು ಬನಾನ ಸ್ಪೆಷಲ್ ಮೊದಲೇ ಬಾರಿ 1 ತಿಂಗಳ ನಂತರ ಕೊಡಬೇಕಾಗುತ್ತೆ. ನಂತರ 5 ತಿಂಗಳ ನಂತರ ಕಂಟಿನ್ಯೂಸ್ ಆಗಿ 4-5 ಬಾರಿ ನಾವು ಸಿಂಪರಣೆ ಮಾಡಬೇಕು. ಗೊನೆ ಇನ್ನೇನು 1 ತಿಂಗಳಿದೆ ಹಾರ್ವೆಸ್ಟ್ ಮಾಡೋಕೆ ಅಂದಾಗ ಅಲ್ಲಿವರೆಗೂ ಕೂಡ ನಾವು ಸಿಂಪರಣೆ ಮಾಡ್ತಾ ಇರಬೇಕಾಗುತ್ತೆ. ಸೊ ಈ ರೀತಿ ನಾವು ಪೋಷಕಾಂಶಗಳನ್ನ ನಿರ್ವಹಣೆ ಮಾಡಬೇಕಾಗುತ್ತೆ. ಸೊ ನೀರನ್ನು ನಾವು ನೋಡ್ಕೊಂಡ್ಬಿಟ್ಟು ಕೊಡಬೇಕಾಗುತ್ತೆ, ಯಾವ ರೀತಿ ಕ್ಲೈಮೇಟಿಕ್ ಕಂಡೀಷನ್ಸ್ ಪ್ರಕಾರ ನಾವು ನೀರನ್ನು ಕೊಡಬೇಕಾಗುತ್ತೆ. ಸೊ ಈ ರೀತಿ ಹಾಗೆ ನಾವು ಕೂಳೆ ಬೆಳೆನ ಕೂಡ ನೋಡ್ತಿರ್ತೀವಿ, ಆಲ್ಮೋಸ್ಟ್ 1-5-6 ತಿಂಗಳಲ್ಲಿ ನಿಮಗೆ ಪಕ್ಕಕ್ಕೆ ಮರಿಗಳು ಬರಕ್ ಶುರುವಾಗುತ್ತೆ. ಸೊ ಅವುಗಳನ್ನ ಕಟ್ ಮಾಡ್ತಾ ಇರಬೇಕು. ಸೊ ಮೊದಲನೇ ಕೂಳೆ ಬೆಳೆನ ನಾವು ತಾಯಿ ಗಿಡ ಏನು ಹೂ ಬಿಟ್ಟಿರುತ್ತಲ್ಲ, ಸೊ ಹೂ ಬಿಟ್ಟ ನಂತರ ಮೊದಲನೇ ಕೂಳೆ ಬೆಳೆನ ಬಿಡಬೇಕಾಗುತ್ತೆ, ಇನ್ನು ಉಳಿದಿದ್ದೆಲ್ಲ ಕಟ್ ಮಾಡಬೇಕು. ನಂತರ ಮೊದಲನೇ ಬೆಳೆ ಹಾರ್ವೆಸ್ಟ್ ಮಾಡಿದ ನಂತರ, ಗೊನೆ ಕೊಯ್ಲು ಮಾಡ್ತೀರ, ಕೊಯ್ಲು ಮಾಡಿದ ನಂತರ ನಾವು ಎರಡನೇ ಕೂಳೆ ಬೆಳೆನ ಬಿಡಬೇಕಾಗುತ್ತೆ. ಈ ರೀತಿಯಾಗಿ ನಾವು ಆಲ್ಮೋಸ್ಟ್ 3-5 ಕೂಳೆ ಬೆಳೆಗಳನ್ನ ಚೆನ್ನಾಗಿ ನಾವು ನಿರ್ವಹಣೆ ಮಾಡೋದಲ್ಲಿ ಮಾಡ್ಕೋಬಹುದು. ಆಲ್ಮೋಸ್ಟ್ ನಿಮಗೆ ಬಾಳೆ ಗಿಡ ನೆಟ್ಟ ನಂತರ ಹೂವು ನಿಮಗೆ ಆಲ್ಮೋಸ್ಟ್ 7-9 ತಿಂಗಳ ಅಂತರದಲ್ಲಿ ಹೂ ಗೊನೆ ಬರುತ್ತೆ. ಹೂ ಬಿಟ್ಟ ನಂತರ ನಿಮ್ಗೆ 3 ತಿಂಗಳೊಳಗೆ ಗೊನೆ ಕೂಡ ಕಟಾವಿಗೆ ರೆಡಿ ಆಗುತ್ತೆ. ನಾವು ಚೆನ್ನಾಗಿ ಎಲ್ಲಾ ಪೋಷಕಾಂಶಗಳ ನಿರ್ವಹಣೆ ಮಾಡಿದಲ್ಲಿ ನಾವು 1 ಬಾಳೆಗಿಡದಿಂದ 30-40 ಕೆಜಿ ಇಳುವರಿನ ನಾವು ಪಡಿಬಹುದು. ಸೊ ಮತ್ತೆ ಕಳೆಗಳಿಂದ ಕೂಡ ನಾವು ತೋಟವನ್ನು ಸರಿಯಾಗಿ ಇಟ್ಕೋಬೇಕಾಗಿರುತ್ತೆ. ಸೊ ಈ ರೀತಿಯಾಗಿ ನಾವು ಬಾಳೆಯನ್ನ ಬೇಸಾಯ ಮಾಡಬಹುದು. ಸೊ ನೀವು ರೈತರಿಗೆ ನಾನು ಏನ್ ಹೇಳಿ ಬಯಸ್ತೀನಿ ಅಂತಂದ್ರೆ, ಸೊ ಅಂಗಾಂಶ ಕೃಷಿ ಪದ್ಧತಿಯಲ್ಲಿ ಬೆಳೆದಂತಹ ಸಸಿಗಳನ್ನ ನೀವು ನಾಟಿ ಮಾಡಿ ಹೆಚ್ಚಿನ ಇಳುವರಿಯನ್ನು ಪಡೆದು ಮಾರುಕಟ್ಟೆಯಲ್ಲಿ ಕೂಡ ಒಳ್ಳೆ ದರವನ್ನು ಕೂಡ ಮಾಡ್ಕೋಬಹುದು. ಹಾಗೆ ನಿಮಗೆ ಯಾವುದೇ ರೋಗ ಬಾಧೆ ಕೀಟಗಳು ಇಲ್ಲದೆ ಇರೋದ್ರಿಂದ ಖರ್ಚು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದುವರೆಗೂ ಅಂಗಾಂಶ ಕೃಷಿ ಬಾಳೆ ಬೇಸಾಯದ ಬಗ್ಗೆ ಮಾಹಿತಿ ಕೇಳಿದ್ರಿ. ಮಾಹಿತಿಯನ್ನ ನೀಡಿದವರು ಶಿವಮೊಗ್ಗದ ತೋಟಗಾರಿಕಾ ಇಲಾಖೆ ಜೈವಿಕ ಕೇಂದ್ರದ ಸಹಾಯಕ ತೋಟಗಾರಿಕಾ ಅಧಿಕಾರಿ ಡಾಕ್ಟರ್ ಸವಿತಾ. ಇನ್ನು ಮುಂದೆ ಕೃಷಿ ಅನುಭವ ಕುರಿತು ಶಿವಮೊಗ್ಗ ಜಿಲ್ಲೆ ಗಾಜನೂರಿನ ಎಚ್ಎಲ್ ಗುಂಡಪ್ಪ ಗೌಡ ಅವರೊಡನೆ ಸಂದರ್ಶನ ಕೇಳೋಣ. ನಮಸ್ಕಾರ ಗುಂಡಪ್ಪ ಕೌಡ್ರೆ. ನಮಸ್ಕಾರ. ಹೇಗಿದೆ ಈ ವರ್ಷದ ಮಳೆ ಬೆಳೆ ಪರಿಸ್ಥಿತಿ ಅಲ್ಲವಾ? ಈ ವರ್ಷ ಒಳ್ಳೆ ಮಳೆ ಬೆಳೆ ಇದೆ, ಮಳೆ ಬೆಳೆ ಏನು ತೊಂದರೆ ಆಗಿಲ್ಲ. ಬೇರೆ ಕಡೆ ಎಲ್ಲ ಸ್ವಲ್ಪ ತೊಂದರೆ ಆಗಿ ಅನಾಹುತ ನಡೀತು, ನಮ್ಮಲ್ಲಿ ಏನಂತದ್ದೇನು ನಡೀಲಿಲ್ಲ ಸರ್. ತೊಂದರೆ ಆಗಿಲ್ಲ. ನಿಮ್ಮ ಬೆಳೆಗಳಿಗೆ ಏನು ನಷ್ಟ ಆಗಿಲ್ಲ? ಏನು ನಷ್ಟ ಆಗಿಲ್ಲ ಸರ್. ಏನು ನಷ್ಟ? ಏನೇನು ಬೆಳೆ ಬೆಳೀತೀರಿ ತಾವು? ನಾವು ಭತ್ತ ಮತ್ತೆ ಅಡಿಕೆ ಬೆಳೀತೀವಿ. ಭತ್ತ ಎಷ್ಟು ಎಕರೆ ಬೆಳೀತೀವಿ? 2 ಎಕರೆ ಭತ್ತ ಬೆಳೀತಿದ್ದೀನಿ ಸರ್. 6 ಎಕರೆಯಲ್ಲಿ 1 ಎಕರೆ ಹಾಗೆ ಬಿಟ್ಕೊಂಡಿದ್ದೀನಿ, 5 ಎಕರೆ ತೋಟ ಹಾಕಿದ್ದೀನಿ. 1 ಎಕರೆ ಯಾಕೆ ಹಾಗೆ ಬಿಟ್ಕೊಂಡಿರೋದು? ಇಲ್ಲ, ಅದು ನಮ್ಗೆ ಕಣ ಇನ್ನೊಂದು ಮತ್ತೊಂದಕ್ಕೆ ರೈತರಲ್ವಾ ಸರ್, ಬೇಕಾಗುತ್ತೆ. 1 ಎಕರೆ ಬೇಕೇನ್ರಿ ಅದಕ್ಕೆ? ಅಲ್ಲ, 1 ಎಕರೆ ಅಂತಂದ್ರೆ ನಾವು ನಮ್ಮ ಮನೇಲಿ ಎಮ್ಮೆ ಇದಾವೆ, ಅವಕ್ಕೆ ಸ್ವಲ್ಪ ಈ ಹುಲ್ಲನ್ನು ಬೆಳೆಸಿದೀನಿ, ಅದನ್ನ ಕಟಾವ್ ಮಾಡಿ ಹಾಕ್ತಿವಿ. ಅಂದ್ರೆ ಸುಮ್ಮನೆ ಏನ್ ಬಿಟ್ಕೊಂಡಿಲ್ಲ? ಸುಮ್ಮನೆ ವೇಸ್ಟ್ ಆಗಿ ಬಿಟ್ಕೊಂಡಿಲ್ಲ, ವೇಸ್ಟ್ ಆಗಿ ಬಿಟ್ಕೊಂಡಿಲ್ಲ. ಖಂಡಿತವಾಗಿ ಈಗ ಕೃಷಿ ಅಂತೇಳಂದ್ಮೇಲೆ ಅದಕ್ಕೆ ಪೂರಕವಾಗಿರೋದು ಹೈನುಗಾರಿಕೆ. ಹೈನುಗಾರಿಕೆ ಅಂತೇಳಂದ್ಮೇಲೆ ಅದಕ್ಕೆ ಪಶು ಆಹಾರಗಳನ್ನ ನಾವೇ ಬೆಳ್ಕೊಳ್ಬೇಕು, ಅದಕ್ಕೆಲ್ಲ ಜಾಗಗಳು ಬೇಕಾಗುತ್ತೆ. ಬಿಡ್ಲಿಕ್ಕೆ ಎಲ್ಲ ಆಗಲ್ಲ ಸರ್, ಹಂಗಾಗಿ ನಾವು ಮನೆಯಲ್ಲೇ ಕಟ್ಟಿ ಸಾಕುವಂತದ್ದು. ಈಗ ತಾವು 2 ಎಕರೆ ಭತ್ತ ಬೆಳೀತಿದ್ದೀರಲ್ಲ, ಯಾವ ತಳಿ ಭತ್ತವನ್ನು ಹಾಕ್ತೀರಿ? ನಾವು ಜ್ಯೋತಿ ಹಾಕ್ತೀವಿ. ಊಟಕ್ಕೆ ಕೋಮಲ್ ಅಂತ ಒಂದಿದೆ, ಅದು ನಾನೀಗ ಒಂದು 7-8 ವರ್ಷದ ಹಿಂದೆನೆ ಅದನ್ನ ಅಂಗಡಿಯಿಂದ ತಗೊಂಡ್ಬಂದಿದ್ದೆ. 10 ಕೆಜಿ ಬ್ಯಾಗಿಗೆ 900 ರೂಪಾಯಿ ಕೊಟ್ಟು ಆ ಕಾಲದಲ್ಲಿ ತಂದಿದ್ದೆ. ಹೌದೌದೌದು. ಈಗ ಎಷ್ಟಿದೆ ರೇಟ್ ಅದು? ಈಗ ಅದು ಎಷ್ಟಿದೆ ಗೊತ್ತಿಲ್ಲ ಸರ್. ಈಗ ನೀವು ಎಷ್ಟಕ್ಕೆ ಮಾರಾಟ ಮಾಡ್ತಿದ್ರಿ ಭತ್ತ? ನಾವು ಅದನ್ನ ಊಟಕ್ಕೆ ಮಾತ್ರ ಹಾಕ್ತೀವಿ. ಮಾರ್ತಾ ಇಲ್ಲ? ಇಲ್ಲ, ನಮ್ಗೆ ಊಟಕ್ಕೆ ಒಂದು 20-25 ಚೀಲ ಬೇಕಾಗುತ್ತೆ. ನಾಯಿ ಇದಾವೆ, ಎಮ್ಮೆ ಇದಾವೆ, ಗಂಜಿ ಮಾಡ್ತೀವಿ ನಾಯಿಗಳಿಗೆ. ನಮ್ಗೆ ದಪ್ಪ ಭತ್ತನ ಸಣ್ಣ ಭತ್ತನ? ಅದು ಸಣ್ಣ ಭತ್ತ. ಏನಾದ್ರೂ ವಿಶೇಷತೆ? ಅಲ್ಲ, ವಿಶೇಷತೆ ಅಂತಂದ್ರೆ ಊಟಕ್ಕೆ ತುಂಬಾ ಚೆನ್ನಾಗಿದೆ, ರುಚಿಯಾಗಿರುತ್ತೆ, ಭಾರಿ ರುಚಿಯಾಗಿದೆ. ಆಮೇಲೆ ಜಳ್ಳು ಬರಲ್ಲ, ಭತ್ತದಲ್ಲಿ ಜಳ್ಳು ಬರಲ್ಲ. ನಾನೀಗ ಅಲ್ಲಿಂದ ಇಲ್ಲಿವರೆಗೂ ನಾನು ಅದನ್ನೇ ಸೀಡ್ಸ್ ನಾನೇ ಮಾಡ್ಕೊಂತೀನಿ. ಓಹೋ, ನಾನು ಬೇರೆ ಸೀಡ್ಸ್ ತರಕ್ ಹೋಗಲ್ಲ. ಬೇರೆ ಈ ದೊಡ್ಡ ಭತ್ತ ಎಲ್ಲ ತರ್ತೀನಿ, ಜ್ಯೋತಿ ಭತ್ತ ಇನ್ನೊಂದು ಮತ್ತೊಂದು 1001 ಇವೆಲ್ಲ ತರ್ತೀವಿ. ಆದ್ರೆ ಆ ಭತ್ತ ಮಾತ್ರ ನಾನು ಸ್ವಂತ ನಾನು ಊಟಕ್ಕೆ ಬೇಕಾಗಿದ್ದು ನಾನೇ ಕಲೆಕ್ಟ್ ಮಾಡ್ಕೊಂತೀನಿ. ಪೈರು ಎತ್ತರ ಬೆಳೆಯುತ್ತ? ಹುಲ್ಲೇನಾದ್ರೂ? ಇಲ್ಲ, ಮೀಡಿಯಂ ಆಗುತ್ತೆ ಸರ್, ಮೀಡಿಯಂ ಆಗಿ ಬೆಳೆಯುತ್ತೆ, ಎತ್ತರ ಬೆಳೆಯಲ್ಲ. ಎತ್ತರ ಬೆಳಿಬಾರ್ದು, ಮಲ್ನಾಡಿನಲ್ಲಾದ್ರೆ ಸ್ವಲ್ಪ ಎತ್ತರ ಬೆಳೆದ್ರೆ ನಡೆಯುತ್ತೆ, ಇಲ್ಲಿ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ನಮ್ಗೆ. ಅದಕ್ಕೋಸ್ಕರವಾಗಿ ನಾವು ಅದು ಮೀಡಿಯಂ. ಜ್ಯೋತಿ ಭತ್ತ ಏನ್ ಬೆಳೆಯುತ್ತೆ ಆ ಒಂದ್ ಇದ್ರಲ್ಲೇ, ಮತ್ತೆ ಹಾರ್ವೆಸ್ಟಿಂಗ್ ಕೂಡ ಅದ್ರ ಜೊತೆಲೆ ಇದು ಬರುತ್ತೆ. ಇಲ್ಲಾಂದ್ರೆ ನಾನೊಂದು 1/4 ಎಕರೆ 1/4 ಎಕರೆ ಅಷ್ಟು ಹಾಕೋದು ಯಾವುದು ಊಟದ ಭತ್ತ, ಆಗ ಅದನ್ನೇ ಬೇರೆ ಕಟಾವು ಇದನ್ನೇ ಬೇರೆ ಕಟಾವು ಮಾಡ್ಬೇಕಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಜನದ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ಅದೊಂದು 15 ದಿವಸ ಲೇಟ್ ಆಗಿ ಬರೋದು, ಇದೊಂದು 15 ದಿವಸ ಫಸ್ಟ್ ಆಗಿ ಬರೋದು, ಅದು ಸ್ವಲ್ಪ ತೊಂದರೆ ಆಗುತ್ತೆ. ಹಾಗಾಗಿ ಏನ್ ಮಾಡ್ತೀವಿ, ಅದು ಈಕ್ವಾಲಿಟಿ ಇರ್ತಕ್ಕಂಥದ್ದು, ಅಂದ್ರೆ ಅದೇ ಟೈಮಿಗೆ ಬರ್ತಕ್ಕಂತ ಊಟದ ಭತ್ತ ಯಾವಾಗ ಬರುತ್ತೆ ಅದೇ ಟೈಮಿಗೆ ಕಟಾವಿಗೆ ಬರುವಂತ ಭತ್ತನ ನಾನು ಸೆಲೆಕ್ಟ್ ಮಾಡಿ ಹಾಕೊಂತೀನಿ. ರೋಗ ಮತ್ತೆ ಕೀಟದ ಬಾಧೆ ಏನಾರ ಇದೆಯಾ ಅದಕ್ಕೆ? ಇರುತ್ತೆ ಸರ್, ಭಾರಿ ರೋಗ. ಈಗ ಔಷಧಿ ತಂದಿದ್ದೀನಿ ನಾನು, ಹೊಡಿಸ್ಲಿಲ್ಲ, ಹೊಡಿಸಬೇಕು. ಕೂಲಿ ಆಳುಗಳ ಸಮಸ್ಯೆ ಜಾಸ್ತಿ, ಹೇಗೆ ನಿರ್ವಹಣೆ ಮಾಡ್ತಾರೆ? ಮತ್ತೆ ಏನ್ ಮಾಡೋದು ಸರ್, ಹೇಗೋ ಅವ್ರಿಗೆ ಅವ್ರು ಕೇಳಿದಷ್ಟು ಕೂಲಿ ಕೊಟ್ಟು ಮಾಡಿಸ್ಬೇಕಾಗತ್ತೆ ಬೇಕು ಅಂದ್ರೆ. ಆದ್ರೆ ತೃಪ್ತಿ ಏನಂದ್ರೆ ನಮ್ಮ ಜಮೀನಲ್ಲಿ ಬೆಳೆದಂತಹ ಭತ್ತವನ್ನ ನಾವು ಊಟ ಮಾಡ್ತಾ ಇದ್ದೇವೆ, ಅಕ್ಕಿ ಮಾಡ್ಕೊಂಡು, ಅದೊಂದು ತೃಪ್ತಿ ಇದೆ, ಭಾರಿ ತೃಪ್ತಿ ಇದೆ. ನಾವು ನಮ್ಮಲ್ಲಿ ಮಲ್ನಾಡಿನಲ್ಲಿ ಒಂದು ಇದಿದೆ ಸರ್, ಅಕ್ಕಿ ಕೊಂಡ್ಕೊಳ್ತೀವಿ ಅಂತ, ಅದು ಸಂಪ್ರದಾಯ ನಮ್ದು. ಐ ಆಮ್ ಫ್ರಮ್ ಶೃಂಗೇರಿ, ಸ್ವಂತವರು, ನಾವು ಇಲ್ಲಿ ಸೆಟ್ಲ್ ಆಗಿರೋದು. ಏನಂದ್ರೆ ನಮ್ಮಲ್ಲಿ ಮಲ್ನಾಡಿನಲ್ಲಿ ಅಕ್ಕಿ ಕೊಂಡ್ಕೊಂಡ್ ಬರ್ತಾರೆ ಅಂದ್ರೆ ನೆಂಟರಿಷ್ಟರು ಬಂದ್ರು ಒಂದ್ ದಿವಸ ಇದ್ರು ಮತ್ತೆ ಹೊರಟು ಹೋಗ್ಬಿಡ್ತಾರೆ. ಯಾಕೆ ಅಂದ್ರೆ ಇವ್ರು ಅಕ್ಕಿ ಕೊಂಡ್ಕೊಳ್ತಾರೆ ಮರೆಯ, ನಾವ್ ಯಾಕೆ ಇಲ್ಲಿ ಇರಬೇಕು ಅನ್ನೋ ಲೆಕ್ಕಾಚಾರ. ಅದೇ ನಮ್ಮಲ್ಲಿ ಬೆಳೆದಿದ್ದೀವಿ, ಕಣಜದಲ್ಲಿ ಭತ್ತ ಇದೆ, ಅಕ್ಕಿ ಮನೆಯಲ್ಲಿ ಇದೆ ಅಂದ್ರೆ ಇನ್ನೊಂದ್ 2 ದಿವಸ ಇದ್ದು ಹೋಗ್ತಾರೆ. ಹತ್ರ ಸಂಬಂಧಿಕರು ಒಂದ್ 4 ದಿವಸ ಇದ್ದು ಹೋಗ್ತಾರೆ, ಇಲ್ಲಾಂದ್ರೆ ಅವ್ರಿಗೆ ಒಂಥರ ಮುಜುಗರ. ಆದ್ರಿಂದ ನಾವು ಅದನ್ನೊಂದು ಬೆಳೆಸ್ತೀವಿ, ಭತ್ತ ನಾವೇ ಬೆಳೆದು ನಾವೇ ಊಟಕ್ಕೆ ಇಟ್ಕೊಳ್ತೀವಿ. ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ತಾರೆ? ರಾಸಾಯನಿಕ ಗೊಬ್ಬರ ಹಾಕ್ತೀವಿ ಸರ್, ಹಾಕ್ಲೇ. ಎಷ್ಟು ಪ್ರಮಾಣದಲ್ಲಿ ಸುಮಾರು? 1 ಎಕರೆಗೆ ನಾನೀಗ ಬಾರಿ ವರ್ಷದಿಂದ 10-20 ಆರ ಹಾಕ್ತಾ ಇದ್ದೀನಿ. ನಾಟಿ ಮಾಡುವಾಗ ಒಂದು 4 ಚೀಲ ಹಾಕ್ತೀನಿ. ಆಮೇಲೆ ಈಗ ಒಂದು 30 ದಿನ ಅಂದ್ರೆ ಒಂದು ತಿಂಗಳು ಕಳೆದ ಮೇಲೆ ಮತ್ತೆ ಸ್ವಲ್ಪ ಯಾವುದೋ ಮಿಕ್ಸ್ ಹಾಕ್ಬಿಟ್ಟು ಕೆಲವು ತಂಡೆ ಬರ್ತಾ ಅಂದ್ರೆ ಹೀಲ್ಡ್ ಬರ್ತಕ್ಕಂಥದ್ದನ್ನ ಆಮೇಲೆ ಇದೇ 10-20 ಆರು ಗೊಬ್ಬರ ಹಾಕ್ತೀವಿ. ಒಟ್ಟು 2 ಭಾಗ ಮಾಡ್ಕೊಂಡು 2 ಸರಿ ಹಾಕ್ತಿವಿ. 2 ಸರಿ, ಒಂದ್ಸರಿ ನಾಟಿ ಟೈಮು, ಇನ್ನೊಂದ್ ಟೈಮ್ ಒಂದ್ ತಿಂಗಳಾದ್ಮೇಲೆ ಒಂದ್ಸರಿ ಕಳೆ ಕೀಳಿಸಿಬಿಟ್ಟು ಗೊಬ್ಬರ ಕೊಡ್ತೀವಿ ಸರ್. ಇದ್ರ ಜೊತೆಗೆ ಎಮ್ಮೆಗಳನ್ನು ಸಾಕೊಂಡಿರೋದ್ರಿಂದ ಕೊಟ್ಟಿಗೆ ಗೊಬ್ಬರನು ಹಾಕ್ತೀವಿ. ಅಡಿಕೆಗೂ ಹಾಕ್ತಿವಿ, ಇದಕ್ಕೂ ಹಾಕ್ತಿವಿ. ಕಾಂಪೋಸ್ಟ್ ಮಾಡ್ತಾ ಇದ್ದೀನಿ, ಕಾಂಪೋಸ್ಟ್ಗೆ ಸ್ವಲ್ಪ ಕೋಳಿ ಗೊಬ್ಬರ ಮಿಕ್ಸ್ ಮಾಡ್ತೀನಿ. ಅದು ಕೋಳಿ ಸಾಕೊಂಡಿದ್ರ? ಕುರಿ ಗೊಬ್ಬರ ಇಲ್ಲ, ಎಲ್ಲಿ ಕೋಳಿ ಸಾಕಿದ್ರೆ ಅಲ್ಲಿಂದ ತರ್ತೀನಿ, ಅಲ್ಲಿಂದ ಟ್ರ್ಯಾಕ್ಟರ್ ಅಲ್ಲಿ ಹೊಡಿಸ್ತೀನಿ. ಆಮೇಲೆ ಸ್ವಲ್ಪ ಕುರಿ ಗೊಬ್ಬರ, ಆಮೇಲೆ ಸಗಣಿ ಗೊಬ್ಬರ ಎಲ್ಲ ಮಿಕ್ಸ್ ಹೊಡೆದು, ಆಮೇಲೆ ನಮ್ಮಲ್ಲಿ ಹೊಂಗೆ ಅದು ಇದು ಮರಗಳಿದಾವೆ, ಮಾವಿನ ಮರ ಹೊಂಗೆ ಮರ ಎಲ್ಲ ಬೆಳೆಸಿದೀನಿ. ಅದ್ರದ್ದೆಲ್ಲ ಸೊಪ್ಪು ಕಡ್ದು ಬಿಟ್ಟು, ಆಮೇಲೆ ಗರಿ ಈ ಸೋಗೆ ಗರಿ ಇದೆಯಲ್ಲ ಇದನ್ನ ಮಿಕ್ಸ್ ಹೊಡೆದು ಬಿಟ್ಟು, ಒಂದು ಲೇಯರ್ ಅದು, ಒಂದು ಲೇಯರ್ ಗೊಬ್ಬರ, ಒಂದು ಲೇಯರ್ ಕುರಿ ಗೊಬ್ಬರ, ಹೀಗೆ ಹಾಕ್ಬಿಟ್ಟು ಒಂದು ವರ್ಷ ಅದನ್ನ ಕೊಳಿಸಿಬಿಟ್ಟು ಅದನ್ನು ಹಾಕ್ತೀವಿ. ಒಂದು ಬುಟ್ಟಿ ಅದನ್ನ ಹಾಕ್ತೀವಿ, ಒಂದು ಬುಟ್ಟಿ ಸಗಣಿ ಗೊಬ್ಬರ ಹಾಕ್ತೀವಿ, ಒಂದು ಅಡಿಕೆ ಮರಕ್ಕೆ. ಈ ರೀತಿ ಅಡಿಕೆ ಮರಕ್ಕೆ ರಾಸಾಯನಿಕ ಬಳಸ್ತೀರಾ? ರಾಸಾಯನಿಕ ಬೆಳೆಸ್ತಿದ್ದೀನಿ ಸರ್, ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ತಾ ಇದ್ದೀನಿ, ಜಾಸ್ತಿ ಹಾಕ್ತಾ ಇಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಅದನ್ನ ಹಾಕ್ತಾ ಇದ್ದೀನಿ. ಈಗ ಅಡಿಕೆ ಮರದ ಬೇಸಾಯನ ಎಷ್ಟು ವರ್ಷಕ್ಕೊಂದ್ಸರಿ ಮಾಡ್ತಾರೆ ಸರ್? 2 ವರ್ಷಕ್ಕೊಂದ್ಸರಿ. ಈ ವರ್ಷ ಮಾಡಿದ್ರೆ ಮುಂದಿನ ವರ್ಷ ಮಾಡೋದಿಲ್ಲ, ಅದಕ್ಕೆ ಮತ್ತೊಂದು ಪಾರ್ಟ್ ಮಾಡ್ಕೊಂಡ್ಬಿಡ್ತೀನಿ. ಈಗ ನನ್ನ ಹತ್ರ ಇದೆ. ಇಡೀ ತೋಟವನ್ನ ಎಷ್ಟು ಭಾಗ ಮಾಡ್ಕೊಂಡಿದ್ರಿ? ಎರಡು ಭಾಗ ಮಾಡ್ಕೊಂಡಿದ್ವಿ. ಒಂದು 3 ಎಕರೆ ಒಂದ್ ಟೈಮ್, ಒಂದು 2 ಎಕರೆ 2.5 ಎಕರೆಷ್ಟು ಇದೆಯಲ್ಲ ಅದು ಎರಡನೇ ಇದಕ್ಕೆ ಮಾಡ್ತೀವಿ ಸರ್. ಸೈಮಲ್ಟೈನಿಯಸ್ ಆಗಿ ಮತ್ತೆ 3ನೇ ವರ್ಷ ಇದಕ್ಕೆ ಬಂದ್ಬಿಡುತ್ತೆ, ಫಸ್ಟ್ ಹಾಕಿದ್ದಕ್ಕೆ 2ನೇ ವರ್ಷ ಬಂದ್ಬಿಡುತ್ತೆ, ಅವಾಗ ಹಾಕ್ತೀವಿ. ಆ ರೀತಿ ಈಗ ಅಡಿಕೆನಲ್ಲಿ ಅಂತರ ಬೆಳೆಗಳನ್ನ ಯಾವ್ದು ಬೆಳ್ಕೊಂಡಿದ್ದೀರಾ? ಇಲ್ಲ ಸರ್, ಬಾಳೆ ಸ್ವಲ್ಪ ಹಾಕಿದೀನಿ, ಅದು ನಮ್ಮ ಮನೆಗೆ ಬಾಳೆ ಎಲೆ ಬೇಕಾಗುತ್ತೆ, ಬಾಳೆಹಣ್ಣು ಬೇಕಾಗುತ್ತೆ ಅನ್ನೋದಕ್ಕೆ ನಾವು ಹಾಕೊಳ್ತೀವಿ. ಮೊದಲು ತುಂಬಾ ಹಾಕಿದ್ದೆ, ಬಟ್ ಅದು ಏನಾಗುತ್ತೆ ಅಂತಂದ್ರೆ ಈ ಅಡಿಕೆ ಜೊತೆಲಿ ಬಾಳೆ ಇದ್ರೆ ಅಡಿಕೆ ಈಲ್ಡ್ ಕಡಿಮೆ ಬರುತ್ತೆ. ಬಾಳೆ ಇರ್ತಕ್ಕಂತ ಪೂರಾ ನಾವು ಏನ್ ಕೊಟ್ಟಿರ್ತಕ್ಕಂತ ಸಾರನ್ನ ಪೂರಾ ಎಳ್ಕೊಂಡ್ಬಿಡುತ್ತದು. ಹಾಗಾಗಿ ನಮ್ಗೆ ಎಷ್ಟು ಬೇಕು 1 ಎಕರೆಗೆ ಹಾಕಿದ್ದೀನಿ, ಪೂರದಕ್ಕೂ ಹಾಕಿದ್ದೆ ಒಂದ್ ಟೈಮ್ ಎಲ್ಲ ಕೇಳಿಸ್ಬಿಟ್ಟೆ. ಈಗ ಸ್ವಲ್ಪ ಬಾಳೆಯನ್ನ ಜಾಸ್ತಿ ಅಂತರದಲ್ಲಿ ಬಿಟ್ಕೊಂಡ್ರೆ ಅಡಿಕೆ ನಡುವೆ ಸರ್ ಅದು ಅಂತರ ಅನ್ನೋ ಪ್ರಶ್ನೆ ಬರಲ್ಲ ಸರ್. ಈಗ ಸಾಲಿದೆ, ಸಾಲಿನ ಪಕ್ಕದಲ್ಲಿ ಗ್ಯಾಪ್ ಇದೆ, 9 ಅಡಿ 9 ಅಡಿ ಎಸ್ಪೇಸ್ಮೆಂಟ್, ಅದು ಗ್ಯಾಪ್ ಇದೆ, ಆ ಗ್ಯಾಪ್ ಅಲ್ಲೇ ಹಾಕ್ಬೇಕಾಗತ್ತೆ. ನೀವು ದೂರನಾರ ಹಾಕಿ ಹತ್ರ ಹಾಕಿ ಹತ್ರದಲ್ಲಿರ್ತಕ್ಕಂಥ ಸಾರನ್ನು ಎಳದೇ ಬಿಡುತ್ತೆ. ಈಗ ಅಡಿಕೆ ಮರಕ್ಕೆ ಸ್ವಲ್ಪ ಜಾಸ್ತಿ ಗೊಬ್ಬರ ಹಾಕೋದಪ್ಪ, ಆದ್ರೂ ಕೂಡ ಅದು ಅಷ್ಟೊಂದು ಫಲವತ್ತತೆಯಿಂದ ಬರಲ್ಲ ಸರ್. ಬರಲ್ಲ ಅಂತ ನಿಮ್ಮ ಅನುಭವ ಬಂದ್ಬಿಟ್ಟಿದೆ? ಅಡಿಕೆ ಇಳುವರಿ ಕಡಿಮೆ ಆಗಿದ್ದು ನಿಮ್ಗೆ ಯಾರ ಗಮನ? ಖಂಡಿತ ಖಂಡಿತ. ಈಗ ನಾನು ತೋರಿಸ್ತೀನಿ, ಈಗ ಅಡಿಕೆ ಈಗ ಬಾಳೆ ಹಾಕಿದೀನಿ, ಅದರಲ್ಲೂ ನೋಡಿ ನೀವು ಪಕ್ಕದಲ್ಲಿ ಇರ್ತಕ್ಕಂಥದ್ದನ್ನು ನೋಡಿ, ಇಲ್ಲೇ ಪಕ್ಕದಲ್ಲೇ ಇದೆ ನಮ್ಮ ತೋಟ, ದೂರ ಹೋಗೋದು ಬೇಡ. ಇದ್ರ ಜೊತೆಗೆ ಎಮ್ಮೆ ಸಾಕೊಂಡಿದ್ರಿ, ಎಷ್ಟು ಎಮ್ಮೆ ಇದೆ? ಒಂದು 4-5 ಇದಾವೆ ಸರ್. ಎಲ್ಲ ಕಟ್ಟೆ ಸಾಕೋದ? ಕಟ್ಟೆ ಸಾಕ್ತಿವಿ, ಇಲ್ಲೇ ಇದಾವೆ, ಕಟ್ಟೆ ಹಾಕಿದೀವಿ. ಅದಕ್ಕೆ ಹೇಗೂ ಭತ್ತ ಬೆಳೀತಿದ್ರಿಂದ ಒಣಹುಲ್ಲು ಸಿಗುತ್ತೆ, ಜೊತೆಗೆ ಹಸಿ ಹುಲ್ಲು ಬೆಳಿತಾ ಇದ್ರೆ ಹಸಿ ಹುಲ್ಲು ಹಾಕ್ತಾ ಇದೀನಿ, ಅದೇ ಇದು ಬೆಳೆಸಿದೀವಲ್ಲ ಆ ಹುಲ್ಲನ್ನು ಹಾಕ್ತಾ ಇದೀನಿ. ಆಮೇಲೆ ಕಡಿಮೆ ಆಗಿದ್ದಕ್ಕೆ ತೋಟದಲ್ಲಿ ಇರ್ತಕ್ಕಂತ ಹುಲ್ಲು ಹಾಕಿದೀವಿ. ಆಮೇಲೆ ಇನ್ನೊಂದು ಏನ್ ಮಾಡ್ತೀನಿ ಅಂತ, ಎಮ್ಮೆ ಇರೋದಕ್ಕೋಸ್ಕರವಾಗಿ ಕಳೆನಾಶಕ ಹೊಡೆಯೋದಿಲ್ಲ ನಾನು. ನನ್ನ ಹತ್ರ 2 ಮಿಷನ್ ಇದಾವೆ, ವೀಡ್ ಕಟರ್ ಮಿಷನ್, ಅದು 2 ಕಟರ್ ಮಿಷನ್ ಇರೋದ್ರಿಂದ ನಾನು ಹೊಡಿಸಿ ಬಿಡ್ತೀನಿ, ಹತ್ತ ಹೊಡಿಸಿಬಿಟ್ಟು 2 ಟೈಮ್, ಒಂದ್ ಟೈಮ್ ಕೊನೆ ತೆಗೆಯುವಾಗ ಒಂದ್ ಟೈಮ್ ಹೊಡಿಸ್ತೀವಿ, ಆಮೇಲೆ ಕೊನೆಯೆಲ್ಲ ತೆಗೆದಾದ್ಮೇಲೆ ಜೂನ್ ಅಷ್ಟೊತ್ತಿಗೆ ಇನ್ನೊಂದ್ ಟೈಮ್ ಹೊಡಿಸಿಬಿಡ್ತೀವಿ. 2 ಟೈಮ್ ನಾನು ಕಳೆ ವೀಡ್ ಕಟರ್ ಅಲ್ಲಿ ಹೊಡಿಸಿಬಿಡ್ತೀನಿ ಸರ್. ಅದು ಎಮ್ಮೆಗೆ ಮೇವಾಗುತ್ತೆ, ಎಮ್ಮೆಗೆ ಮೇವಾಗುತ್ತೆ. ಆ ಉದ್ದೇಶದಿಂದ ನಾನು ಹೊಡೆಯಲ್ಲ. ಒಂದು, ಎರಡನೇದು ಕಳೆನಾಶಕ ಹಾಕೋದ್ರಿಂದ ಕ್ರಮೇಣ ನಿಮ್ ಭೂಮಿ ಏನಕ್ಕೂ ಬರೋದಿಲ್ಲ, ಆ ಮಟ್ಟಕ್ಕೆ ಬಂದ್ಬಿಡುತ್ತೆ, ಅದರಲ್ಲಿ ಸಾರನೇ ಇರುವುದಿಲ್ಲ. ಈ ಕಳೆನಾಶಕ ಹಾಕಿ ಅಕಸ್ಮಾತ್ ಮಳೆ ಬಂದ್ಬಿಟ್ರೆ, ಒಂದು 15 ದಿವಸ ಕಳ್ಕೊಂಡು ನೀವು ಅಲ್ಲಿ ಹೋಗ್ಬಿಟ್ರೆ, ಆ ಭೂಮಿ ನೋಡ್ಬಿಟ್ರೆ ಬಂಜರು ಬಿದ್ದು ಏನೂ ಪ್ರಯೋಜನಕ್ಕೆ ಬರೋದಕ್ಕೆ ಇರ್ತಕ್ಕಂತ ಒಂದು ಮಣ್ಣಾಗ್ಬಿಡುತ್ತೆ. ಅದು ಅದನ್ನ ತುಳಿವಾಗ್ಲೇ ನಮಗ್ ಗೊತ್ತಾಗುತ್ತೆ, ಒಂಥರ ನೊರೆ ನೊರೆ ಟೈಪ್ ಬರುತ್ತೆ, ನೀರಿದ್ರೆ ಏನೋ ಅದು ಒಂಥರ ವಿಚಿತ್ರವಾಗಿ ಭೂಮಿ. ಹಾಗಾಗಿ ತಾವು ಕಳೆನಾಶಕವನ್ನ ಬಳಸ್ತಾ ಇಲ್ಲ? ಖಂಡಿತ ಬಳಸ್ತಾ ಇಲ್ಲ ಸರ್. ಇಲ್ಲ. ಈಗ ತಾವು ಏನು ತೋಟದಲ್ಲಿರುವಂತಹ ಕಳೆಯನ್ನ ಕತ್ತರಿಸ್ತಿರಲ್ಲ ಮಿಷನ್ ಮೂಲಕವಾಗಿ, ಮತ್ತೆ ಪುನಃ ಅದನ್ನ ಸಣ್ಣಕ್ಕೆ ಏನಾರ ಮಾಡ್ತೀರೋ? ಅದನ್ನ ಭಾರಿ ಸಣ್ಣ ಆಗ್ಬಿಡ್ತದೆ. ಓ, ಅಲ್ಲಿ ಇಷ್ಟಿಷ್ಟು ಉದ್ದ ಆಗ್ಬಿಡುತ್ತೆ, 3-4 ಇಂಚಿಗೆ ಕಟ್ ಆಗ್ಬಿಡ್ತದೆ. ಓ, ಆತರ ಸಣ್ಣಕ್ಕೆ ಕೊಚ್ಚಿಸ್ಬಿಡ್ತೀರಲ್ಲ? ಅದನ್ನ ಹಂಗೆ ಬಿಟ್ಟು ಬಿಡ್ತೀವಿ. ನಾವು ಕೆಲವೊಮ್ಮೆ ಏನ್ ಮಾಡ್ತೀವಿ ಅಂದ್ರೆ, ಅದನ್ನ ಬಾಯಿಸಿಬಿಟ್ಟು ಎಮ್ಮೆಗಳಿಗೆ ಚೆನ್ನಾಗಿ ತಿಂತವೆ, ತೀರ ತರಕ್ ಹೋಗಲ್ಲ, ಅದು ಜಾಸ್ತಿ ಬಿದ್ದ ಕಡೆ ಒಂದ್ ಸ್ವಲ್ಪ ತಗೊಂಡ್ಬಂದು ಹಾಕ್ರಪ್ಪ, ಒಂದು ಬುಟ್ಟಿ ತಗೊಂಡ್ಬಂದು ಹಾಕಿ ತಿನ್ಲಿ, ವೇಸ್ಟ್ ಆಗತ್ತಲ್ಲ. ವೇಸ್ಟ್ ಏನೂ ಆಗಲ್ಲ, ಅದು ಗೊಬ್ಬರ ಆಗತ್ತೆ, ಆದ್ರೂ ಕೂಡ ಎಮ್ಮೆಗಳು ತಿನ್ಲಿ ಅಂತ ಹಾಕ್ತೀವಿ ಅಷ್ಟೇ. ಈಗ ಹಸಿರು ಹುಲ್ಲು ನೀವು ಸೆಪರೇಟ್ ಆಗಿ ಬೆಳೀತಾ ಇದ್ರಲ್ಲ, ಪ್ರತ್ಯೇಕವಾಗಿ ಬೆಳೀತಾ ಇದ್ರಲ್ಲ, ಅದು ಯಾವ ಜಾತಿ ದಿನರ ಬೆಳೀತಾ ಇದ್ರ? ಅದು ಎಲ್ಲಿಂದ ತಂದ್ರಿ ಅದನ್ನ ಹುಲ್ಲು? ಅದು ಇಲ್ಲಿ ಇವರು ನಮ್ಮ ವೆಟನರಿ ಅವ್ರು ಕೊಟ್ಟಿದ್ದಾರೆ, ವೆಟನರಿ ಅವ್ರ ಹತ್ರ ತಗೊಂಡ್ಬಂದಿದ್ದೀವಿ. ತುಂಬಾ ಎತ್ತರಕ್ಕೆ ಬೆಳೆಯುತ್ತೆ? ಎತ್ತರ ಬೆಳೆಯುತ್ತೆ. ಕತ್ತರಿಸ್ಬೇಕು ಅದನ್ನ ಕತ್ತರಿಸಿದ್ರೆ ಮತ್ತೆ ಬಂದ್ಬಿಡುತ್ತೆ. ನಾವು ಕತ್ತರಿಸಿದಾಗ ಅದು ಬಡಿಸಿದ್ಯಲ್ಲ ಅದರಲ್ಲಿ ಚಿಗುರು ಹೊಡ್ಕೊಳ್ಳುತ್ತೆ, ಮತ್ತೆ ಕತ್ತರಿಸಬಹುದು. ಹಸಿರು ಹುಲ್ಲನ್ನ ಮತ್ತೆ ಕತ್ತರಿಸಿ ಎಮೆಗೆ ಹಾಕ್ತೀರ ಅದನ್ನ ಹಂಗೆ ದಂಟು ಸಪ್ಪೆ ಅಲ್ಲ, ದಂಟು ಸಮೇತ ಹಾಕ್ತೀವಿ ನಾವು. ದಂಟನ್ನು ತಿಂತಾವೆ ಸ್ವಲ್ಪ, ಜಸ್ಟ್ ಲೈಕ್ ನಿಮ್ ಕಬ್ಬು ಇದ್ದಂಗೆ ಇರುತ್ತೆ, ಎತ್ತರ ಬಿಟ್ಟು ಬಿಟ್ರೆ ಜಸ್ಟ್ ಲೈಕ್ ಕಬ್ಬೆಯ. ಎಮ್ಮೆ ಎಷ್ಟು ಹಾಲು ಕೊಡ್ತಾ ಇದೆ? ಎಮ್ಮೆ ಒಂದ್ ಎಮ್ಮೆ ಕೊಡ್ತಾ ಇದೆ, ಈಗ 4 ಲೀಟರ್ ಹಾಲು ಕೊಡುತ್ತೆ. ಒಂದ್ 3 ಲೀಟರ್ ಇಲ್ಲಿ ನಮ್ಮ ಮನೆ ಹತ್ರನೇ ಬಂತ, ನನಗೆ ಟೈಮ್ ಇರುದಿಲ್ಲ, ನಾನೇ ಎಲ್ಲ ಮಾಡೋದು. ಮನೆ ಕೆಲಸಗಳನ್ನ ನಮ್ಮ ಮನೆಯವರು ನಾವು ಬಿಟ್ರೆ ಬೇರೆ ಯಾರು ಮಾಡ್ತಾ ಇಲ್ಲ, ಬೇರೆ ಇದಕ್ಕೆ ನಾವು ಕರೆಸ್ತೀವಿ ಬಿಟ್ರೆ ಉಳಿದಂತೆ ಮನೆ ಕೆಲಸಗಳಿಗೆ ನಾನು ನನ್ನ ಹೆಂಡತಿ ಇಬ್ಬರೇ ಕೆಲಸ ಮಾಡೋದು. ಈಗ ಕೊಟ್ಟಿಗೆ ಕೆಲಸ ಅಷ್ಟು ನೀವೇ ಮಾಡ್ತೀರಿ? ಸಗಣಿ ತೆಗೆಯೋದು, ಗಂಜಲ ಗುಡಿಸೋದು. 6 ಗಂಟೆಗೆ ಇದ್ರೆ ನನಗೆ 10:30 ನನ್ಗೆ ಏನೂ ಕೆಲಸ ಇಲ್ಲ ಅನ್ನೋದೇ ಇಲ್ಲ. ಅದೆಲ್ಲ ಕೆಲಸ ಆಗಿ 10:30 ನಾನು ತಿಂಡಿ ತಿನ್ನಕ್ ಬರೋದು. ಅಷ್ಟೊತ್ತೊಳಗೆ ನಮ್ಮ ಮನೆಯವರು ಗುಡಿಸೋದು, ಒರೆಸೋದು, ಮನೆ ಒರೆಸೋದು, ಇದು ಮಾಡೋದು, ನಮ್ಗೆ ಅಡುಗೆ ಮಾಡೋದು, ತಿಂಡಿ ಮಾಡೋದು, ಇವೆಲ್ಲ ಮಾಡ್ತಿರ್ತಾರೆ. ಅಕಸ್ಮಾತ್ ನಾನು ಏನಾರು ಅಲ್ಲಿ ಇಲ್ಲಿ ಹೋಗಿದ್ದಿದ್ರೆ ಅವ್ರಿಗೆ ಹಿಂಡಿ ಕೊಡೋದು, ಅವ್ನ ತಗೊಂಡು ಹೊರಗಡೆ ಕಟ್ಟೋದು. ಪ್ರತಿದಿನ ನಾವು ಕೊಟ್ಟಿಗೆ ತೊಳಿಬೇಕು. ಪ್ರತಿದಿನ ನಾವು ಬಾವಿ ಇದೆ, ಬಾವಿ ಮಾಡಿಸಿದೀವಿ, ಅದರಲ್ಲಿ ಪಂಪ್ ಇಟ್ಟಿದೀವಿ, ಸ್ಪ್ರೇಯರ್ ಮಾಡಿಬಿಡ್ತೀವಿ. ನಾವು ಹಂಗೆ ಇಡೋದಿಲ್ಲ, ಏನೇ ಆಗಲಿ ನಾವು ಯಾವ ಸ್ನಾನ ಮಾಡ್ತೀವಿ ಅದೇ ರೀತಿ ಕೊಟ್ಟಿಗೆ ತೊಳಿಲೇಬೇಕು. ತೊಳೆದು ಬೇರೆ ಕಡೆ ಅದು ಗೊಬ್ಬರದ ಗುಂಡಿಗೆ ಹೋಗಂಗೆ, ಆ ಗಂಜಲ ಎಲ್ಲ ಗೊಬ್ಬರ ಗುಂಡಿಗೆ ಹೋಗ್ಬೇಕು. ಆಮೇಲೆ ಗೋಬರ್ ಗ್ಯಾಸ್ ಮಾಡಿಸಿದೀನಿ 25-30 ವರ್ಷ ಆಯ್ತು. ಇದು ಡೂಮ್ ಅಲ್ಲ, ಫೈಬರ್ ಡ್ರಮ್ಮು ಉಡುಪಿಯಿಂದ, ಮುಕಾಂಬಿಕಾದಲ್ಲಿ ಉಡುಪಿಯಿಂದ ತಂದು ಹೆಚ್ಚು ಕೂಡ 30 ವರ್ಷ ಆಗಿದೆ. ಇವತ್ತು ಕೂಡ ಈಗ ಮಾಡ್ದಂಗೆ ಇದೆ ಗೋಬರ್ ಗ್ಯಾಸ್, ಅದನ್ನು ಉಪಯೋಗಿಸ್ತೀವಿ. ಸಿಲಿಂಡರ್ ಗ್ಯಾಸು ಉಪಯೋಗಿಸ್ತೀವಿ, ಹೆಚ್ಚಿಗೆ ನಾವು ಅದನ್ನೇ ಉಪಯೋಗಿಸೋದು. ನಾವು ಸಿಲಿಂಡರ್ ಗ್ಯಾಸು ವರ್ಷದಲ್ಲೂ 1-4 ತಗೊಳ್ತೀವಿ ಏನಷ್ಟೇ, ಉಳಿದದ್ದೆಲ್ಲ ಗೋಬರ್ ಗ್ಯಾಸ್ನಲ್ಲೇ ಉಪಯೋಗಿಸ್ತೀವಿ. ಏನಿಲ್ಲ, ಒಂದೇ ಬುಟ್ಟಿ ಸರ್, ಪ್ಲಾಸ್ಟಿಕ್ ಬುಟ್ಟಿಲಿ 1 ಬುಟ್ಟಿ ಹಾಕ್ತೀವಿ. ಯೂರಿನ್ ಕಲೆಕ್ಟ್ ಮಾಡಕ್ ಒಂದು ತೊಟ್ಟಿ ಮಾಡಿದ್ದೀನಿ, ಆ ತೊಟ್ಟಿಯೊಳಗೆ 2 ಬಕೆಟ್ ಯೂರಿನ್ ಅನ್ನ ತಗೊಂಡೋಗಿ ಅದಕ್ಕೆ ಸಗಣಿನ ಕದಿರ್ಬಿಟ್ಟು ಅದಕ್ಕೆ ಹಾಕ್ಬಿಟ್ಟು ಕಳಿಸ್ತೀನಿ ಅಲ್ಲಿಗೆ. ಈಗ ತಾವೇನ್ ತೋಟ ಹಾಕಿದಿರಲ್ಲ, ಇದು ನಿಮ್ ತಂದೆ ಕಾಲ ಜಮೀನ? ಮಾಡಿಸಿರೋದು ನಾನು ರಿಟೈರ್ಡ್ ಆದ್ಮೇಲೆ. ನೌಕರಿಲಿ ಇದ್ರ ತಾವು? ಹೌದು, ನಾನು ರಿಟೈರ್ಡ್ ಆದ್ಮೇಲೆ ಅದನ್ನ ಮಾಡಿಸಿರೋದು. ಅಲ್ಲ ಗುಂಡಪ್ಪ ಕೊಟ್ರೆ, ರಿಟೈರ್ಡ್ ಆದ್ಮೇಲೆ ಈಗ ನೀವು ನಿಮ್ಮ ಮನೆಯವರು ಈ ಒಂದು ಪರಿಸ್ಥಿತಿನಲ್ಲಿ ಆ ಎಮ್ಮೆ ಆ ದನಕರುಗಳು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಒಂಥರ ಕೆಲಸ, ಒಂಥರ ಬೇಜಾರಾಗಲ್ವ? ಇದು ಎಲ್ಲೂ ಹೊರಗಡೆ ಹೋಗಂಗಿಲ್ಲ, ಬರಂಗಿಲ್ಲ ಸರ್. ನಿಮ್ಮ ಹತ್ರ ಹೇಳಬೇಕು ಅಂದ್ರೆ ನಾನು ಊರಿಗೆ ಹೋದ್ರೆ ಅವತ್ತೇ ವಾಪಸ್ ಬರಬೇಕು. ಅಲ್ಲ ಅದನ್ನೇ ಹೇಳಿದ್ ನೀವು, ಎಲ್ಲೂ ಹೋದ್ರೆ ನಾವು ಅದಕ್ಕೆ ಹೊಂದ್ಕೊಂಡ್ಬಿಟ್ಟಿದೀವಿ. ನಮ್ಗೆ ಎಮ್ಮೆ ಇಲ್ದಿದ್ರೆ ನಮ್ಗೆ ಇರಕ್ಕಾಗಲ್ಲ, ನಾಯಿ ಇಲ್ದಿದ್ರೆ ಇರಕ್ಕಾಗೋದಿಲ್ಲ. ಅರ್ಥ ಆಯ್ತಾ ನಿಮ್ಗೆ? ಅವು ನಮಗೆ ಬೇಕೇ ಬೇಕು. ಮನೆ ಕಾವಲಿಗೆ ನಾಯಿಗಳು, ಮನೆ ಕಾವಲಿಗೆ ನಾಯಿ, ಕಾವಲಿಗೆ ನಾಯಿ, ತೋಟ, ಮತ್ತೆ ಇಲ್ಲಿ ಅಡಿಕೆ ಗಿಡಿಕೆ ಇರುತ್ತೆ, ನಾವು ಇಬ್ಬರೆ ಇರೋದು, ಮತ್ತೆ ಅವು ಕಾವಲು ಮಾಡ್ತವೆ. ನಾವು ಕಾಲ್ ಜಾತಿ ಮಲ್ಕೊಂಡ್ರು ಕೂಡ ಅವೇನು ಏನು ಇದು ಮಾಡಕ್ ಬರೋದಿಲ್ಲ. ನಾವು ರಾತ್ರಿ ಮಲಗಿದ್ರು ಬೆಳಿಗ್ಗೆ ಇದ್ರು ಕೂಡ ಅಲ್ಲಿ ಅವ್ರದ್ದು ಸೇಫ್ಟಿ ಕಾವಲು ಇದ್ದೇ ಇರುತ್ತೆ. ಎಮ್ಮೆಗಳು ಈಗ ನಾವು ಗೊಬ್ಬರ ತರಬೇಕು ಅಂತಂದ್ರೆ ಇವತ್ತು ಸಿಕ್ಕಾಬಟ್ಟೆ ರೇಟು ಗೊಬ್ಬರಕ್ಕೆ, ಸಗಣಿ ಗೊಬ್ಬರಕ್ಕೆ. ಆದ್ರಿಂದ ನಮಗೆ ಪಾರ್ಟ್ ಪಾರ್ಟ್ ಆಗಿ 2.5 ಎಕರೆ 2.5 ಎಕರೆ ಕರೆಕ್ಟ್ ಆಗಿ ನಮಗೆ ಗೊಬ್ಬರ ಬರ್ತದೆ. ಕಾಂಪೋಸ್ಟ್ ಗೊಬ್ಬರನ್ನು ಹಾಕ್ತೀವಿ, ಇದನ್ನು ಹಾಕ್ತೀವಿ. ಅದಕ್ಕೋಸ್ಕರವಾಗಿ ನಾವು ಇದು ಮಾಡಿ. ಆಮೇಲೆ ಇನ್ನೊಂದು ನೀವು ಕೇಳಿದ್ರಿ, ನಿಮ್ಗೆ ಸ್ಟೈನ್ ಆಗೋದಿಲ್ವಾ ಅಂತ. ನಾನು ಯಾವತ್ತು ಗುದ್ಲಿ ಹಿಡಿದು ಕೆಲಸ ಮಾಡಲಿಲ್ಲ, ಹಾರೆ ಕೋಲು ಹಿಡಿದು ಕೆಲಸ ಮಾಡಲಿಲ್ಲ ಅಂತಂದ್ರೆ ನನಗೆ ರಾತ್ರಿ ನಿದ್ದೆ ಬರಲ್ಲ, ಊಟನೂ ಸೇರೋದಿಲ್ಲ. ಅದೆಲ್ಲ ಮಾಡಿ ಬಂದೆ ಅಂದ್ರೆ ಮಧ್ಯಾಹ್ನ ನಾನು 3 ಗಂಟೆಗೆ ಕೆಲಸದವನು 2 ಗಂಟೆ ಬಿಟ್ಟು 3 ಗಂಟೆಗೆ ಊಟ ಮಾಡ್ತೀನಿ. ಇಷ್ಟನ್ನ ಊಟ ಮಾಡ್ತೀವಿ. ಇವತ್ತು ನನಗೆ 75 ವರ್ಷ, ನಾನು ಊಟ ಮಾಡೋದು ನೋಡಿದ್ರೆ ನೀವು ಇದೇನಪ್ಪ ಈ ಮನುಷ್ಯ ಹಿಂಗೆ ತಿಂತಾರೆ. ಆದ್ರೆ ನನ್ನ ಹೋಟೆಲ್ ಇರುವುದಿಲ್ಲ, ಅದು ಸಾಯಂಕಾಲ 10 ಗಂಟೆಗೆ ಎಲ್ಲ ಟಿವಿ ಎಲ್ಲ ನೋಡ್ಬಿಟ್ಟು 10 ಗಂಟೆಗೆ ಊಟ ಮಾಡ್ತೀವಿ. ಊಟ ಮಾಡಿ ಮಲಗಿಬಿಟ್ರೆ ಏನಿಲ್ಲ, ಮಲಗೋದೇ ಒಂದು ಹಾಸಿಗೆ ಹಿಡಿದ್ರೆ ಸಾಕು. ಕೆಲಸ ಮಾಡಲಿಲ್ಲ ಅಂದ್ರೆ ಅತ್ಲಗಿತ್ಲ ಹೊರಳಾಡೋದೇ ವಿನಃ ನಿದ್ದೆ ಬರೋದಿಲ್ಲ. ನಾನು 7 ಗಂಟೆಗೆ ಸ್ನಾನ, ನಂದು ಸಾಯಂಕಾಲ 7 ಗಂಟೆ ಒಳ್ಳೆ ಬಿಸಿ ಬಿಸಿ ನೀರು ಸ್ನಾನ ಮಾಡಿ ಒಳ್ಳೆ ಊಟ, ಸ್ವಲ್ಪ ನಾನ್ ವೆಜ್ ಹೆಚ್ಚಿಗೆ ಉಪಯೋಗಿಸ್ತೀವಿ ನಾವು. ಅಲ್ಲ ಗುಣಪ್ಪ ಕೊಡ್ರೆ, ಈಗ ಮಕ್ಕಳೆಲ್ಲ ನೌಕರಿಯಲ್ಲಿದ್ದಾರೆ, ಸಣ್ಣ ಸಣ್ಣ ನೌಕರಿಯಲ್ಲಿದ್ದಾರೆ, ದೊಡ್ಡ ಆಗ್ಲಿ. ಈಗ ಈಗ ನೀವು ಕಷ್ಟ ಪಡೋದನ್ನ ನೋಡಿ ಇದು ಯಾಕೆ ಬೇಕಪ್ಪಜಿ, ಸುಮ್ನೆ ನಮ್ ಜೊತೆಗೆ ಬಂದ್ಬಿಡಿ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ಅವ್ರು ಹೇಳ್ತಾರೆ ಅಂತ ನಾವು ಹೋಗಕ್ಕಾಗಲ್ಲ. ಈಗ ಮಕ್ಕಳ ಮಾತು ಕೇಳಿ ನಾವು ಹೋಗೋದಲ್ಲ, ನಮ್ಮ ಮಾತನ್ನು ಅವ್ರು ಕೇಳಬೇಕು. ಕೆಲವರು ಮಕ್ಕಳು ಬೆಳೆಸೋದು ಹೇಗೆ ಅಂತಂದ್ರೆ ಮಕ್ಕಳು ಹೇಳಿದಂಗೆ ತಂದೆ ಕೇಳೋದು, ಅದು ಆಗಬಾರ್ದು. ಅಲ್ಲ ಕಾಲ ಬದಲಾವಣೆ ಆಗಿದೆಯಲ್ಲ, ಕಾಲ ಬದಲಾವಣೆ ಆಗಿದೆ ಅಂತ ನಾವು ಬದಲಾವಣೆ ಆಗೋದಿಲ್ಲ. ನಮ್ಮ ಕಣ್ಣು ಕಾಲು ಎಲ್ಲ ಒಂದೇ ತರ ಇರೋದು, ಅವರಿಗೂ ಕೂಡ ಅದೇ ರೀತಿ ಆಗಿರೋದು. ಕಾಲ ಬದಲಾಗಿದೆ, ನಾವು ಬದಲಾಗಿದ್ದು ಕಾಲ ಬದಲಾಗಿದ್ದು. ಕಾಲ ಎಲ್ಲಿ ಬದಲಾಗಿದೆ? ಸೂರ್ಯ ಹುಟ್ಟತಾನೆ ಬೆಳಗಾಗ್ತಾನೆ.